2,000 ರೂಪಾಯಿಗಳಿಂದ ಗರಿಷ್ಠ 2,875 ರೂಪಾಯಿಗಳು. ತೊಗರಿ 6,370 ರೂಪಾಯಿಗಳಿಂದ 6,750 ರೂಪಾಯಿಗಳವರೆಗೆ. ಸಿಂಧನೂರು ಮಾರುಕಟ್ಟೆ ಕಡಲೆಕಾಳು 6,339 ರೂಪಾಯಿಗಳಿಂದ 6,500 ರೂಪಾಯಿಗಳವರೆಗೆ. ಹತ್ತಿ 6,800 ರೂಪಾಯಿಗಳು. ಜೋಳ ಕನಿಷ್ಠ 1,900 ರೂಪಾಯಿಗಳಿಂದ ಗರಿಷ್ಠ 2,200 ರೂಪಾಯಿಗಳವರೆಗೆ. ಮೆಕ್ಕೆಜೋಳ 2,400 ರೂಪಾಯಿಗಳಿಂದ 2,500 ರೂಪಾಯಿಗಳವರೆಗೆ. ಭತ್ತ ಕಾವೇರಿ ಸೋನ 2,000 ರೂಪಾಯಿಗಳಿಂದ 2,260 ರೂಪಾಯಿಗಳವರೆಗೆ. ಭತ್ತದ ಆರ್ ಎನ್ ಆರ್ ಹೊಸದು 2,270 ರೂಪಾಯಿಗಳಿಂದ 2,550 ರೂಪಾಯಿಗಳವರೆಗೆ. ಭತ್ತ ಆರ್ ಎನ್ ಆರ್ ಹಳೆಯದು 2,700 ರೂಪಾಯಿಗಳಿಂದ 3,150 ರೂಪಾಯಿಗಳವರೆಗೆ. ಅಕ್ಕಿ 4,600 ರೂಪಾಯಿಗಳು. ತೊಗರಿ 6,000 ರೂಪಾಯಿಗಳಿಂದ 6,200 ರೂಪಾಯಿಗಳವರೆಗೆ. ಮಾನ್ವಿ ಮಾರುಕಟ್ಟೆ ಜೋಳ ಕನಿಷ್ಠ 1,950 ರೂಪಾಯಿಗಳಿಂದ 2,300 ರೂಪಾಯಿಗಳವರೆಗೆ. ಭತ್ತ ಹೊಸ ಸೋನಮಸೂರೆ 2,100 ರೂಪಾಯಿಗಳಿಂದ 2,300 ರೂಪಾಯಿಗಳವರೆಗೆ. ಅಕ್ಕಿ ಕನಿಷ್ಠ 2,700 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಇದು ಆಕಾಶವಾಣಿ ಇದುವರೆಗೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20. ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ? ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು ಅಪರಿಚಿತ ಆಪ್ ನಿಂದ ಬಚಾವಾಗಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ಅರೋಲಿ ಗ್ರಾಮದ ರಾಘವಯ್ಯ ದಾಸರ್ ಮತ್ತು ಸೆಂಗಡಿಗರಿಂದ ಏಕತಾರಿ ಪದಗಳನ್ನ. ಸಭಾ ಕಲ್ಪತರ ಒಂದೇ, ಸಭಾ ಕಲ್ಪತರ ಒಂದೇ, ವೇದ ಸಾಕೇಪತ ಜೀವಿತ ಶಾಸ್ತ್ರ ಪುಷ್ಪ ಸಮಾವಿತ ವಿಗ್ರಹ್ಯುಪ ಸ್ವಾಮಿತ. ಮಡಗೆ ಸೇರಲು ಹಡಲಿತ ಸೇರಲು ಹದರಿದ್ದಾನೆ ಒಡಗಿದಂತ ಕೊಡದ ಬೈವನು ಒಡಹುಟ್ಟಿದವರನ್ನು ನುಡಿಯ ಕೇಳಲು ಮುಡನ ಸಾಧ್ಯವಿಲ್ಲ ನನಗೆ ಕೊಡು ಕಷ್ಟ ಬಡತಾನವು ಕೊಡು ಕೊಡು ಜನ್ಮ ಮತಿಯಾಗಿರಲು ಹವನ ಕಡು ಕಷ್ಟ ಬಡ ತಾರವು ಸುಡು ಸುಡು ಜನ್ಮ ಕಡು ಕಷ್ಟ ಬಡ ತಾರವ ಪನ ಎಡೆಯ ಮೇಲೆ ಚರಣ ಇಡಲಿಬಹುದು ತುಂಬಿದ್ದ ಮಡವಿನೂ ಧುಮಕ ಗಂಟಲಿಬಹುದು ಗೋರತನದಲ್ಲಿ ದಾರಿದ್ರಿತನವನು ಪಾರುಗಾಲನು ಶಿರಪುರೀಷ ಕಡು ಕಷ್ಟ ಬಡ ತಾನವು ಸುಡು ಸುಡು ಜನ್ಮ ಏ ಕಡು ಕಷ್ಟ ಬಡ ತಾನವು ಸುಡು ಸುಡು ಜನ್ಮ ಕಡು ಕಷ್ಟ ಬಡ ತಾನವ ಪಾಲಿಸಬೇಕಮ್ಮ ನೀನು ಪಾಲಿಸಬೇಕೆ ನಿನ್ನ ಧ್ಯಾನ ಮಾಡುವೆನಮ್ಮ ಶ್ರೀ ಊರಿಗಮ್ಮ ನೀನು ಪಾಲಿಸಬೇಕಮ್ಮ ನೀನು ಪಾಲಿಸಬೇಕೇ ನಿನ್ನ ಧ್ಯಾನ ಮಾಡುವೆ ನಮ್ಮ ಧಾರ್ತಿಯೋಳ್ ಗುಡಿಯ ಧಾತ್ರಿಯೋಳ್ ಗುಡಿಯ ಗುಡಿಯ ಗೋಪುರವ ಸತ್ಯವಂತಳ ಪೂಜೆ ಸಂಭ್ರಮವ ಉತ್ತಮ ಶ್ರೀ ಪುರುಷರವ ಮುತ್ತೈದರೆಲ್ಲಾರು ನೆರೆದು ಭಕ್ತಿಯಿಂದಲೇ ಕಳಸವ ಬಿಡಿದು ಮುತ್ತೈದರೆಲ್ಲಾರೂ ನೆರೆದು ಭಕ್ತಿಯಿಂದಲೇ ಕಳಸವ ಬಿಡಿದು ಛತ್ರ ಚಾಮರ ಪಲ್ಲಕ್ಕಿ ಸುಭದಿಂದ ನಿನ್ನ ಸೇವೆ ಮಾಡುವಾರು ನೀನು ಪಾಲಿಸಬೇಕಮ್ಮ ನೀನು ಪಾಲಿಸಬೇಕೆ ನಿನ್ನ ಧ್ಯಾನ ಮಾಡುವೆ ನಮ್ಮ ಇಪ್ಪತ್ತೊಂದಿನ ಒಂದತ್ತು ಹಿಡಿಯುವರು ಇಪ್ಪತ್ತೊಂದಿನ ಒಂದತ್ತು ಹಿಡಿಯುವರು ದರ್ಪ ಕಾರ್ಯ ನಿನಗೆ ದರ್ಪದಿಂದಲೇ ಸೇವೆಗೈಯುವರು ದೇವಿಗೆ ಶರಣ ಹೋಗುವರು ನೀನು ಪಾಲಿಸಬೇಕಮ್ಮ ನೀನು ಪಾಲಿಸಬೇಕೆ ನಿನ್ನ ಧ್ಯಾನ ಮಾಡುವೆ ನಮ್ಮ ತಾಳಮೇಳ ಡೊಳ್ಳು ಚೌಡಿಕಿ ತಾಳಮೇಳ ಡೊಳ್ಳು ಚೌಡಿಕಿ ಬಾರಿಸುತ್ತ ನಿನಗವ್ವ ಮೇಲ್ಪಾಯ ಸ ಭಂಡಾರ ಧರಿಸುತ್ತ ಒಳಗೆ ಹೋಗುತ್ತ ಒಳಗೆ ಹೋಗುತ್ತ ಜಳಕ ಸಂಧಾನ ಮಾಡಿದ ಬಳಿಕ ಕಾಯಿ ಕರ್ಪೂರ ಬೆಳಗುತ್ತ